ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆರು ಗಂಟೆ 51 ನಿಮಿಷ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು. ಗರುಡನಂತೆ ಯಜ್ಞ ಕುಂಡ ದುಂಡೆಯಂತೆ ಇವಕ್ಕೆ ದಾಳಿ ಇಕ್ಕುತ್ತ ಲೆವ ಗರುಡನಂತೆ ಯಜ್ಞ ಕುಂಡ ದುಂಡೆಯಂತೆ ಮುಗಿಲ ನಲೆವ ಗರುಡನಂತೆ ಯಜ್ಞ ಕುಂಡ ದುಂಡೆಯಂತೆ ಶಿವಕ್ಕೆ ದಾಳಿ ಇಕ್ಕುತ ಶಿವಕ್ಕೆ ದಾಳಿ ಇಕ್ಕುತ ಶಿವಕ್ಕೆ ದಾಳಿ ಇಕ್ಕುತ ನೋಡು ನೋಡು ನೋಡು ನೋಡು ನಮ್ಮ ಬಾವುಟ ಬಾಣ ಬಯಲ ಮೇಲೆ ತಲ್ಲಿ ನಮ್ಮ ಬಾವುಟ ನೋಡು ನೋಡು ನೋಡು ನೋಡು ನಮ್ಮ ಬಾವುಟ ಬಾಣ ಬಯಲ ಮೇಲೆ ತಲ್ಲಿ ನಮ್ಮ ಬಾವುಟ ಜಯ ಜಯ ಜಯ ಬಾಗಲಿ ಜಯ ಬಾಗಲಿ ಜಯವಾಗಲಿ ಜಯವಾಗಲಿ ಜಯವಾಗಲಿ ಭಾರತಕ್ಕೆ ಜಯ ಸತ್ಯಕ್ಕೆ ಜಯ ನೀತಿಗೆ ಜಯ ತ್ರಿವರ್ಣಕ್ಕೆ ತನಗೆ ಭಾರತೀಯ ತನಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ ಭಾರತಕ್ಕೆ ಹಿಮಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರವ ದೇವತೆಗೆ ಹಿಮಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರವ ದೇವತೆಗೆ ನಮನೀಯ ವೇದ ಸಾರ ಸಂಗೀತ ಸುಧಾಂಬುದಿಗೆ ಮಂಗಳಮಯ ಶಿಲ್ಪ ಕಲಾ ಮಂದಿರಕ್ಕೆ ಸಿಂಗಾರದ ಬೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 7:01 ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ನಂಜು ರೋಗ ನಿರ್ವಹಣೆ ಈ ಕುರಿತು ಡಾ ಆಂಜನೇಯ ರೆಡ್ಡಿ ಬಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತು. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹಿ ಮಾನೇ ತೋ ಉಪಭೋಕ್ತಾ ಕೇ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇನ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನೀ ಸೇ ಕಂಪ್ಲೇನ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ್ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕ್ತೇ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ತರಕಾರಿ ಬೆಳೆಗಳಲ್ಲಿ ನಂಜು ರೋಗ ನಿರ್ವಹಣೆ ಈ ಕುರಿತು ಡಾ ಆಂಜನೇಯ ರೆಡ್ಡಿ ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಆಂಜನೇಯ ರೆಡ್ಡಿ ಅವರೇ. ನಮಸ್ಕಾರ. ತರಕಾರಿ ಬೆಳೆಗಳನ್ನು ನಾವು ವರ್ಷಪೂರ್ತಿ ಬೆಳಿತೀವಿ, ಆದರೆ ಈ ತರಕಾರಿ ಬೆಳೆಗಳಿಗೆ ಬೇಸಿಗೆನಲ್ಲಿ ಸಾಧಾರಣವಾಗಿ ನಾವು ಈ ವೈರಸ್ ರೋಗಗಳ ಹಾವಳಿಯನ್ನು ಹೆಚ್ಚು ನೋಡ್ತೀವಿ. ಹೌದು, ತಾವಿವತ್ತು ಮುಖ್ಯವಾಗಿ ಈ ಬೇಸಿಗೆನಲ್ಲಿ ಈ ವೈರಸ್ ರೋಗಗಳು ಈ ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಯಾವ್ಯಾವ ಬರ್ತವೆ ಮತ್ತು ಅವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತವಾಗ್ಲೂ. ಮೊದಲಿಗೆ ಈ ಬೇಸಿಗೆನಲ್ಲೇ ಈ ತರಕಾರಿ ಬೆಳೆಗಳಲ್ಲಿ ಈ ವೈರಸ್ ರೋಗಗಳು ಅಥವಾ ಈ ನಂಜು ರೋಗಗಳು ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತೀರಾ? ನಂಜಾಣು ರೋಗಗಳು ಮೂಲತಃ ಒಂದು ರಸ ಇರುವ ಕೀಟಗಳ ಮುಖಾಂತರ ಆಡುವಂಥವು. ಸಾಮಾನ್ಯವಾಗಿ ನೀವು ತಗೊಂಡ್ರೆ ಸುಮಾರು 90%+ ಹೆಚ್ಚು ನಂಜಾಣು ರೋಗಗಳು ಈ ಒಂದು ರಸ ಇರುವ ಕೀಟಗಳ ಮುಖಾಂತರನೇ ಹರಡ್ತವೆ. ಅಂದ್ರೆ ವಾಹಕಗಳು ಬೇಕೇ ಬೇಕು. ಬೇಕೇ ಬೇಕು. ಈ ವಾಹಕಗಳ ಇಲ್ಲದೇ ಇದ್ರೆ ನಾವು ನಂಜಾಣು ರೋಗಗಳ ಬಗ್ಗೆ ಹೆಚ್ಚು ಒಂದು ತಲೆ ಕೆಡಿಸ್ಕೊಂತಹ ಅವಶ್ಯಕತೆ ಬರಂಗಿರಲ್ಲ ಅಂತ. ಈ ಒಂದು ಚಳಿಗಾಲ ಕಳೆದು ಬೇಸಿಗೆ ಶುರುವಾಗುತ್ತೆ ಅಂತಂದ್ರೆ ಈ ಎಲ್ಲಾ ಕೀಟಗಳ ಸಂತತಿ ಜಾಸ್ತಿ ಆಗುತ್ತೆ ಅಂತಂದು. ಬೇಸಿಗೆಯಲ್ಲಿ ಮಳೆ ಇರೋದಿಲ್ಲ, ಹಂಗಾಗಿ ಏನಾಗುತ್ತಂತಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣತೆ ಚೆನ್ನಾಗಿರೋದ್ರಿಂದ ಈ ಒಂದು ಕೀಟಗಳು ಮೊಟ್ಟೆ ಇಟ್ಟು ಮರಿಯಾಗಲಿಕ್ಕೆ ಸೊ ಅನುಕೂಲ ಆಗ್ತವೆ ಅಂತಂದು. ಇವುಗಳ ಸಂತಾನ ಜಾಸ್ತಿ ಆಗುತ್ತೆ ಅಂತಂದು. ಯಾವಾಗ ಈ ಒಂದು ಕೀಟಗಳ ಸಂತಾನ ಜಾಸ್ತಿ ಆಗುತ್ತೋ ಗಿಡಗಳಲ್ಲಿ ಇವುಗಳ ಹಾವಳಿ ಜಾಸ್ತಿ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಇವುಗಳ ಒಂದು ಮೂಮೆಂಟ್ ಅಂತ ಏನ್ ಹೇಳ್ತೀವಿ ಅವುಗಳು ಜಾಸ್ತಿ ಆಗುತ್ತೆ. ಹಾಗಾದಾಗ ಎಲ್ಲಿ ರೋಗಗ್ರಸ್ತ ಗಿಡಗಳಲ್ಲಿ ರಸ ಇರ್ಲಿಕ್ಕೆ ಹೋಗಿ ರಸ ಇರ್ಕೊಂಡು ಆರೋಗ್ಯವಂತ ಗಿಡಗಳಿಗೆ ಅವು ಹೋದಾಗ ಈ ಒಂದು ಕೀಟಗಳು ತಮ್ಮ ಜೊತೆಗೆ ರಸ ಇರೋದಲ್ಲದೆ ಆ ರೋಗಗ್ರಸ್ತ ಗಿಡದಲ್ಲಿ ಇರ್ತಕ್ಕಂಥ ನಂಜಾಣವನ್ನು ತಗೊಂಡು ಆರೋಗ್ಯವಂತ ಆಗಿರ್ತಕ್ಕಂಥ ಗಿಡಕ್ಕೆ ರಸ ಇರಿದಾಗ ಆ ರಸದ ಮುಖಾಂತರ ಇದನ್ನ ಅಲ್ಲಿ ಬಿಟ್ಟು ಅವು ಕೂಡ ರೋಗ ಬರುವಂಗೆ ಮಾಡ್ತವೆ. ಹಾಗಾಗಿ ಬೇಸಿಗೆಯಲ್ಲಿ ಈ ಒಂದು ರಸ ಇರುವ ಕೀಟಗಳ ಸಂತತಿ ಕಡಿಮೆ ಆಗದೇ ಇರೋದ್ರಿಂದ ಈ ಒಂದು ನಂಜಾಣ ರೋಗಗಳ ತೀವ್ರತೆ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ರೈತರು ಅತಿ ಹೆಚ್ಚು ಜಾಗರೂಕತೆ ವಹಿಸಿ ಕಾಪಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಬೇರೆ ರೋಗಗಳಿಗೆ ಹೋಲಿಸಿದ್ರೆ ಶಿಲೀಂಧ್ರ ರೋಗಗಳಿದ್ದಾವೆ, ದುಂಡಾಣ ರೋಗಗಳಿದ್ದಾವೆ, ಜಂತುಹುಳ ರೋಗಗಳಿದ್ದಾವೆ. ಇವೆಲ್ಲಾ ರೋಗಗಳು ಬಂದ್ರೆ ಈ ರೋಗಗಳಲ್ಲಿ ಸುಮಾರು 90%+ ಹೆಚ್ಚಿನ ರೋಗಗಳನ್ನು ರೋಗ ಬಂದ ಮೇಲೂ ಸಹ ನಾವು ಒಂದು ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಈ ಒಂದು ರೋಗಗಳನ್ನ ಹತೋಟಿ ಮಾಡಬಹುದು. ಆದರೆ ನೆನಪಿಟ್ಕೊಳ್ಳಿ, ನಂಜಾಣ ರೋಗಗಳು ಒಂದು ಸಾರಿ ಸೋಂಕು ಉಂಟಾಗಿದೆ ಅಂತಂದ್ರೆ ಆ ಗಿಡದ ಜೀವನ ಪರ್ಯಂತ ಕೂಡ ಅದು ಯಾವುದೇ ರೀತಿಯು ಕೂಡ ಆ ಗಿಡ ರೋಗದಿಂದ ಮುಕ್ತವಾಗಂಗಿರಲ್ಲ. ಹಾಗಾಗಿ ರೋಗ ಬರದಂಗೆ ಎಚ್ಚರ ವಹಿಸ್ತಕ್ಕಂಥದ್ದು ಅತಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದರಲ್ಲೂ ಈ ವೈರಸ್ ರೋಗಗಳು ಅಥವಾ ನಂಜು ರೋಗಗಳು ತರಕಾರಿ ಬೆಳೆಗಳಲ್ಲೇ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತೀರಾ? ನಾವು ತರಕಾರಿಗಳಂತಂದ್ರೆ ಇವು ಕೇವಲ ಒಂದು 2-3-4 ತಿಂಗಳ ಬೆಳೆ. ಆಮೇಲೆ ಸಾಕಷ್ಟು ತರಕಾರಿ ಬೆಳೆಗಳಲ್ಲಿ ನಾವು ಹೈಬ್ರಿಡ್ಸ್ ಅಂತ ಇವತ್ತು ಏನ್ ಹೇಳ್ತೀವಿ ಸಂಕರಣ ತಳಿಗಳು ಅಂತೇಳಿ ಇವುಗಳು ಜಾಸ್ತಿ ಇದಾವೆ. ಆಮೇಲೆ ತಮಗೆಲ್ಲ ಗೊತ್ತು, ಇವತ್ತಿನ ದಿವಸ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೆ ತರಕಾರಿ ಬೀಜಗಳು ಸಿಗೋದು ಕಡಿಮೆ. ತಾವೆಲ್ಲ ಬಳಸೋದು ಕೂಡ ಖಾಸಗಿ ಸಂಸ್ಥೆಯ ಬೀಜಗಳು. ಸಾಕಷ್ಟು ಸಂಖ್ಯೆಯ ಖಾಸಗಿ ಸಂಸ್ಥೆಗಳಿದ್ದಾವೆ. ಖಾಸಗಿ ಸಂಸ್ಥೆಗಳಲ್ಲಿ ಬ್ರೀಡಿಂಗ್ ಅಂತ ಏನ್ ಹೇಳ್ತೀವಿ, ಕೆಲಸ ಸಾಕಷ್ಟು ಎಕ್ಸ್ಟೆನ್ಸಿವ್ ಆಗಿ ನಡೀತಿರ್ತದೆ, ಹೆಚ್ಚಿನ ರೀತಿಯಲ್ಲಿ ನಡೀತಿರ್ತದೆ. ಆಮೇಲೆ ಆ ಒಂದು ಕಂಪನಿಯಲ್ಲಿ ಅವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಳುವರಿ ಚೆನ್ನಾಗಿರೋದನ್ನ ಸಾಕಷ್ಟು ಸಾರಿ ಗಮನ ಹರಿಸ್ತಾರೆ. ಚೆನ್ನಾಗಿ ಇಳುವರಿ ಇರತಕ್ಕಂಥದ್ದನ್ನ ಸಾಕಷ್ಟು ಕಂಪನಿಗಳು ಒಂದು ಫೀಲ್ಡ್ಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಕೆಲವು ತಳಿಗಳಲ್ಲಿ ರೋಗ ನಿರೋಧಕತೆ ಇಲ್ಲದೇ ಇದ್ರೂ ಕೂಡ ಫೀಲ್ಡ್ಗೆ ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದಾವೆ. ಈ ರೀತಿಯಾಗಿ ರೋಗ ನಿರೋಧಕತೆ ಇರದೇ ಇರತಕ್ಕಂಥ ತಳಿಗಳು ಮೇಲಿಂದ ಮೇಲೆ ರೈತರ ಹೊಲಕ್ಕೆ ಬಂದ್ರೆ ಒಂದು ರೋಗಕಾರಕ ಏನಿರ್ತದೆ ಅದು ಈ ಒಂದು ರೋಗ ನಿರೋಧಕತೆ ಇಲ್ಲದೇ ಇರತಕ್ಕಂತಹ ತಳಿಗಳ ಮೇಲೆ ದಾಳಿ ಮಾಡಿ ಅದು ಒಂದು ಸಣ್ಣ ರೋಗ ಆಗಿದ್ರು ಕೂಡ ರೋಗ ನಿರೋಧಕತೆ ಇಲ್ಲದೇ ಇರತಕ್ಕಂಥ ತಳಿ ಒಂದು ಸಿಗೋದ್ರಿಂದ ಈ ಒಂದು ರೋಗಕಾರಕ ಅಭಿವೃದ್ಧಿ ಜಾಸ್ತಿಯಾಗಿ ಅದರ ಉಪಟಳ ಜಾಸ್ತಿಯಾಗಿ ಮುಂದೆ ಸಿವಿಯರ್ ಆಗುತ್ತೆ, ಸಣ್ಣ ಸಮಸ್ಯೆ ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಏನಪ್ಪ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಸಾಕಷ್ಟು ಕಂಪನಿಗಳು ಅವರದೇ ಆಗಿರ್ತಕ್ಕಂಥ ರೀತಿಯ ವಿವಿಧ ರೀತಿಯ ತಳಿಗಳನ್ನ ಒಂದು ರೈತರ ಹೊಲಕ್ಕೆ ರಿಲೀಸ್ ಮಾಡೋದ್ರಿಂದ ಈ ಒಂದು ರೋಗಕಾರಕಗಳಿಗೆ ಯಾವುದೇ ಒಂದು ತಳಿ ಇಲ್ಲ ಅಂತಂದ್ರೆ ಮತ್ತೊಂದು ತಳಿ ಮೇಲೆ ಅದು ಉತ್ಪತ್ತಿ ಆಗುತ್ತೆ ಅದು ಒಂದು. ಎರಡನೇದೇನು ಅಂತಂದ್ರೆ, ನಾವು ತರಕಾರಿಗಳು ಅತಿ ಅವಶ್ಯಕತೆ ಪೋಷಕಾಂಶಗಳ ದೃಷ್ಟಿಯಿಂದ ಕೂಡ ಅತಿ ಅವಶ್ಯಕವಾಗಿರುತ್ತೆ, ಬೇಕೇ ಬೇಕಾಗುತ್ತೆ. ಹಂಗಾಗಿ ಬೆಳೆಯೋದು ಕೂಡ ಕಂಟಿನ್ಯೂಸ್ ಆಗಿ ಬೇಕಾಗಿರ್ತದೆ. ತೋಟದಲ್ಲಿ ಅಥವಾ ಫೀಲ್ಡ್ ಅಲ್ಲಿ ಕ್ರಾಪ್ ಕಂಟಿನ್ಯೂಸ್ ಆಗಿ ಅವೈಲಬಿಲಿಟಿ ಇರ್ತದೆ. ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಈಸಿಯಾಗಿ ರೋಗಕಾರಕಗಳಾಗಬಹುದು, ರೋಗಕಾರಕಗಳ ವಾಹಕಗಳಾಗಬಹುದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಲ್ಟಿಪ್ಲೈ ಆಗಿ ಹೋಗ್ತಾ ಇರ್ತವೆ. ಈ ಎಲ್ಲಾ ಕಾರಣಗಳಿಂದ ಇತ್ತೀಚಿನ ದಿವಸಗಳಲ್ಲಿ ಈ ಒಂದು ತರಕಾರಿ ಬೆಳೆಗಳಲ್ಲಿ ನಂಜಾಣ ರೋಗಗಳು ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಯಾವ್ಯಾವ ತರಕಾರಿ ಬೆಳೆಗಳಲ್ಲಿ ಈ ನಂಜು ರೋಗಗಳು ಅಥವಾ ವೈರಸ್ ರೋಗಗಳು ಜಾಸ್ತಿ ಅಂತಿದೆ? ನಾವು ಸಾಮಾನ್ಯವಾಗಿ ಬೆಳೀತಕ್ಕಂಥ ತರಕಾರಿ ಬೆಳೆಗಳು ಟೊಮ್ಯಾಟೊ ಆಗ್ಬೋದು, ಮೆಣಸು ಆಗ್ಬೋದು, ದೊಣ್ಣೆ ಮೆಣಸು ಆಗ್ಬೋದು, ಆಮೇಲೆ ಬೆಂಡೆ ಆಗ್ಬೋದು, ಬದನೆ ಆಗ್ಬೋದು, ಆಮೇಲೆ ಹೀರೆಕಾಯಿ ಆಗ್ಬೋದು. ಈ ರೀತಿ 10 ಹಲವು ತರಕಾರಿಗಳನ್ನ ನಾವು ದಿನನಿತ್ಯದಲ್ಲಿ ಬೆಳೆಸ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಟೊಮ್ಯಾಟೊ ಅಂತಕ್ಕಂಥ ಒಂದು ತರಕಾರಿ ಇವತ್ತೊಂದು ದಿವಸ ನಮ್ಮ ಮನೇಲಿ ಟೊಮ್ಯಾಟೊ ಇಲ್ಲ ಅಂತಂದ್ರೆ ಯಾವುದೇ ಒಂದು ಅಡಿಗೆ ಹೆಚ್ಚು ಕಡಿಮೆ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಆ ಮಟ್ಟಿಗೆ ಅದರ ಮೇಲೆ ನಾವು ಅವಲಂಬಿತವಾಗಿದ್ವಿ. ಹಂಗಾಗಿ ಸಾಕಷ್ಟು ರೀತಿಯ ರೋಗಗಳು ಕೂಡ ಈ ಒಂದು ಬೆಳೆಯ ಬೆಳವಣಿಗೆಗೆ ಬಾಧಿಸ್ತವೆ ಅಂತ ಹೇಳ್ಬೋದು. ಈ ಬೆಳೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ನೀವು ರೋಗಗಳು ಅಥವಾ ನಂಜಾಣ ರೋಗಗಳು ಅಂತ ಪರಿಗಣಿಸಿದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಎಲೆ ಮುದ್ದಿಡು ನಂಜು ರೋಗ, ಟೊಮ್ಯಾಟೊ ಲೀಫ್ ಕರ್ಲ್ ವೈರಸ್ ಅಂತ ಹೇಳ್ತೀವಿ. ತದನಂತರ ಟಾಸ್ಪೋ ವೈರಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಟೊಮ್ಯಾಟೊ ಮೊಸಾಯಿಕ್ ನಂಜು ರೋಗ ಅಂತ ಹೇಳ್ತೀವಿ. ಇನ್ನು ಕೆಲವು ಕಡೆ ಬೇಕಾದ್ರೆ ಹೂವು ದಪ್ಪದಾಗಿರ್ತಕ್ಕಂತಹ ನಾವು ಬಿಗ್ ಬರ್ಡ್ ಡಿಸೀಸ್ ಅಂತ ಹೇಳ್ತೀವಿ, ಹೂವು ಮಗ್ಗೆ ದಪ್ಪದಾಗಿ ಅದು ಕೂಡ ಇಳುವರಿ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದಾದ್ಮೇಲೆ ಇನ್ನು ಮೆಣಸು ಮತ್ತೆ ದೊಣ್ಣೆ ಮೆಣಸು ಅಂತಂದ್ರೆ ಅದರಲ್ಲೂ ಕೂಡ ಮೊಸಾಯಿಕ್ ನಂಜು ರೋಗ ಬರ್ತದೆ, ಎಲೆ ಮುದುಡು ನಂಜು ರೋಗ ಬರ್ತದೆ, ಆಮೇಲೆ ಮುದುಡು ರೋಗ ಅಂತ ಕೂಡ ಒಂದು ಕಾಂಪ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಕೂಡ ಬರ್ತದೆ. ಮುಂದಿನ ಅಂತಂದ್ರೆ ಇದು ಬದನೆ ಗಿಡ, ಬದನೆ ಇದರಲ್ಲಿ ಸಾಕಷ್ಟು ನಂಜು ರೋಗಗಳು ಹೆಚ್ಚಿಗಿಲ್ಲ, ಆದ್ರೆ ಹೇಳ್ಬೇಕು ಅಂತಂದ್ರೆ ಸಣ್ಣ ಎಲೆ ರೋಗ ಅಂತ ಒಂದಿದೆ, ಅದು ಕೂಡ ಅದು ಒಂದು ಫೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ. ಅದಾದ್ಮೇಲೆ ಮತ್ತೂ ಒಂದು ನಂಜು ರೋಗ ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಟಾಸ್ಪೋ ವೈರಸ್ ಕೂಡ ಈ ಒಂದು ಬದನೆ ಬೆಳೆ ಮೇಲೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದನಂತರ ಮುಖ್ಯವಾಗಿರ್ತಕ್ಕಂಥ ತರಕಾರಿ ಅಂದ್ರೆ ಬೆಂಡೆ. ಬೆಂಡೆಯಲ್ಲಿ ಕೂಡ ಹಳದಿ ನರ ನಂಜು ರೋಗ ಅಂತ ಹೇಳ್ತೀವಿ ನಾವು, ಎಲ್ಲೋ ಮೊಸಾಯಿಕ್ ಡಿಸೀಸ್ ಅಂತ ಹೇಳ್ತೀವಿ, ಬೆಂಡೆಯಲ್ಲಿ ಬರ್ತದೆ. ಅದಾದ್ಮೇಲೆ ಟಾಸ್ಪೋ ನಂಜಾಣು ಕೂಡ ಇತ್ತೀಚಿನ ದಿವಸಗಳಲ್ಲಿ ಅದರಲ್ಲಿ ಕಾಣಿಸ್ಕೊಂತಾ ಇದೆ. ಆಮೇಲೆ ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂತ ಮತ್ತೊಂದು ವೈರಸ್ ಇದೆ, ಅದು ಕೂಡ ಈ ಒಂದು ಬೆಂಡೆ ಬೆಳೆ ಮೇಲೆ ಕಾಣಿಸ್ಕೊಂತಾ ಇದೆ. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ನಂಜಾಣ ರೋಗಕ್ಕೆ ತುತ್ತಾಗ್ತಕ್ಕಂತಹ ಬೆಳೆ ಅಂತಂದ್ರೆ ಹೀರೆಕಾಯಿ. ಹೀರೆಕಾಯಿಯಲ್ಲಿ ಕೂಡ ಎಲ್ಲೋ ಮೊಸಾಯಿಕ್ ನಂಜು ರೋಗ, ಹಳದಿ ಎಲೆ ನಂಜು ರೋಗ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ರೈತರ ಹೊಲದಲ್ಲಿ ಸಾಕಷ್ಟು ಪ್ರಮಾಣದ ನಷ್ಟವನ್ನ ಉಂಟು ಮಾಡ್ತಾ ಇದೆ. ಈಗ ತಾವು ಮೊದಲನೇದಾಗಿ ಟೊಮ್ಯಾಟೊ ಬಹಳ ಮುಖ್ಯವಾದಂತಹ ತರಕಾರಿ ಬೆಳೆ ಅಂತ ಹೇಳಿದ್ರಿ. ಹೌದು. ಅದರಲ್ಲಿ ಈಗ ಎಲೆ ಮುದುಡು ನಂಜು ರೋಗ ಕಂಡುಬರುತ್ತೆ ಅಂತ ಹೇಳಿದ್ರಿ, ಈ ರೋಗದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ತರಕಾರಿ ಬೆಳೆಗಳಲ್ಲಿ ಹೆಚ್ಚು ಕಡಿಮೆ ನಾನು ಹೇಳ್ಬೇಕಂತಂದ್ರೆ ಸುಮಾರು 90%ಕ್ಕಿಂತ ಹೆಚ್ಚು ತರಕಾರಿಗಳು ನಾವು ನರ್ಸರಿ ಬೆಳೆದೆ ನಾವು ಮುಖ್ಯ ಭೂಮಿಗೆ ರವಾನೆ ಮಾಡ್ತೀವಿ. ಹಾಗಾಗಿ ನಾನು ಈಗಾಗಲೇ ಹೇಳಿದೀನಿ, ನಂಜು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಗಿಡ ರಿಕವರಿ ಆಗ್ತಕ್ಕಂಥದ್ದು ಅಥವಾ ಹುಷಾರಾಗ್ತಕ್ಕಂಥದ್ದು ಏನ್ ಹೇಳ್ತೀವಿ ನಾವು ಕ್ಯೂರ್ ಆಗ್ತಕ್ಕಂಥದ್ದು ವಾಸಿ ಆಗ್ತಕ್ಕಂಥದ್ದು ಚಾನ್ಸಸ್ ಇಲ್ಲ. ಹಾಗಾಗಿ ನಾವು ರೋಗ ಬರ್ದಂಗೆ ತಡೀಬೇಕಾಗತ್ತೆ. ನಂಜಾಣು ರೋಗಗಳ ನಿರ್ವಹಣೆಗೆ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನೇ ನಾವು ಅನುಸರಿಸಬೇಕಾಗತ್ತೆ. ಅದರಲ್ಲೂ ಸಮಗ್ರ ನಿರ್ವಹಣಾ ಕ್ರಮಗಳು ನಾವು ನರ್ಸರಿಯಿಂದಲೇ ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ನರ್ಸರಿ ಬಗ್ಗೆ ತಿಳ್ಕೊಳ್ಳಂತೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಇವತ್ತು ನರ್ಸರಿ ಉದ್ಯಮ ಒಂದು ವಾಣಿಜ್ಯ ಉದ್ಯಮ ಆಗ್ಬಿಟ್ಟಿದೆ. ಮೊದಲು ಎಲ್ಲ ಇತ್ತು, ರೈತರು ತಮಗೆ ಬೇಕಾಗಿರ್ತಕ್ಕಂತ ಒಂದು ಸಸ್ಯಗಳನ್ನ ತಮ್ಮ ಹೊಲದಲ್ಲಿ ಬೀಜ ತಗೊಂಡೋಗಿ ಅಲ್ಲೇ ನರ್ಸರಿ ಒಂದು ರೆಡಿ ಮಾಡ್ಕೊಂಡು ಅಲ್ಲೇ ಬೆಳೀತಾ ಇದ್ರು. ಇವತ್ತಿನ ದಿವಸ ಎಲ್ಲರಿಗೂ ಸಮಯ ಇರಂಗಿಲ್ಲ, ರೈತರಿಗೆ ಸಾಕಷ್ಟು ಶೀಘ್ರವಾಗಿ ಸಸ್ಯಗಳು ಬೇಕಾಗಿರ್ತದೆ. ಹಾಗಾಗಿ ಇದು ಒಂದು ವಾಣಿಜ್ಯ ಉದ್ಯಮವಾಗಿದೆ. ಸಾಕಷ್ಟು ಜನ ರೈತರು ಕೂಡ ಈ ಒಂದು ನರ್ಸರಿಯ ಉದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ನರ್ಸರಿ ಮಾಡ್ತಕ್ಕಂಥವ್ರು ನಾವು ಮುಖ್ಯವಾಗಿ ಹೇಳೋದು ಏನಂತಂದ್ರೆ, ಮೊದಲನೇದಾಗಿ ನರ್ಸರಿಯಲ್ಲಿ ಸಾಕಷ್ಟು ರಕ್ಷಣೆ ಇರಬೇಕು. ರಕ್ಷಣೆ ಅಂದ್ರೆ ಏನು ಅಂತಂದ್ರೆ, ನರ್ಸರಿಯ ಸುತ್ತು ನೀವೇನು ಒಂದು ಶೇಡ್ ನೆಟ್ ಅಂತ ಮಾಡ್ಕೊಂಡಿರ್ತೀರಿ, ಆ ಸುತ್ತಲೂ ಕೂಡ ಶೇಡ್ ನೆಟ್ ಬದಲಿಗೆ ನಾವು 40 ಮೆಶ್ ನೈಲಾನ್ ಸೈಜ್ ಅಂತ ಹೇಳ್ತೀವಿ, 40 ಮೆಶ್ ಸೈಜ್ ನೈಲಾನ್ ನೆಟ್ ಅಂತ ಹೇಳ್ತೀವಿ, ಅಥವಾ 40 ಸೈಜ್ ಅಂತ ಸಿಗುತ್ತೆ, ಅಥವಾ 60 ಸೈಜ್ ಹಾಕಿದ್ರು ಕೂಡ ಉತ್ತಮವಾಗಿರ್ತದೆ. ನೀವು ನರ್ಸರಿಯ ಸುತ್ತಲೂ ಕೂಡ ಈ ಒಂದು ನೆಟ್ ಇಂದ ಅದನ್ನ ಕವರ್ ಮಾಡಬೇಕು. ನರ್ಸರಿಗೆ ಎರಡು ಡೋರ್ ಇಟ್ಕೊಬೇಕು. ಈ ಇಟ್ಕೊಂಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನರ್ಸರಿಯ ಒಳಗಡೆಗೆ ಅಥವಾ ಸಸಿಮಡಿಯ ಒಳಗಡೆಗೆ ನೀ ಒಂದು ನಂಜಾಣುಗಳ ರೋಗವಾಹಕಗಳ ಎಂಟ್ರಿ ಅಥವಾ ಆಗಮನವನ್ನ ನಾವು ತಡಿಬೇಕು ಅಂತಂದು. ಡಬಲ್ ಡೋರ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತೀವಿ. ಅಕಸ್ಮಾತ್ ಒಂದು ಬಾಗಿಲಿಂದ ಒಳಗಡೆ ಬಂದ್ರೂ ಕೂಡ ಮತ್ತೊಂದು ಬಾಗಿಲಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಎಷ್ಟು ಕಂಟ್ರೋಲ್ ಮಾಡಿದ್ರೆ ನಮ್ಮ ಸಸಿಗಳು ಅಷ್ಟು ಆರೋಗ್ಯವಾಗಿ ಇರ್ತವೆ ಅನ್ನೋದು ಮೊದಲನೇದು. ಎರಡನೇದು, ನಾವು ನರ್ಸರಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂತಹ ಅಥವಾ ಪ್ರಮಾಣೀಕರಿಸಿರ್ತಕ್ಕಂತಹ ಬೀಜಗಳನ್ನ ನಾವು ತಗೊಂಡ್ಬೇಕಾಗತ್ತೆ. ಈ ಒಂದು ಇದಕ್ಕೆ ರೋಗ ರಹಿತವಾಗಿರ್ತಕ್ಕಂಥ ಬೀಜಗಳು, ರೋಗ ನಿರೋಧಕತೆ ಇರತಕ್ಕಂಥ ತಳಿಗಳ ಬೀಜಗಳನ್ನ ಆರಿಸ್ಕೊಬೇಕಾಗತ್ತೆ. ಮೂರನೇ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಾವು ನರ್ಸರಿಯನ್ನು ಗಮನಿಸಬೇಕಾಗತ್ತೆ ಮೇಲಿಂದ ಮೇಲೆ. ಆಮೇಲೆ ನರ್ಸರಿಯಲ್ಲಿ ಇನ್ನೂ ಮುಖ್ಯವಾಗಿ ಅಂತಂದ್ರೆ, ಹಳದಿ ಮತ್ತೆ ನೀಲಿ ಸ್ಟಿಕ್ಕಿ ಟ್ರಾಪ್ಸ್ ಅಥವಾ ಅಂಟು ಬಲೆಗಳು ಅಂತ ಹೇಳ್ತೀವಿ, ಆ ಬಲೆಗಳನ್ನ ನಾವು 10 ಕುಂಟೆ ಅಷ್ಟು ಜಮೀನು ಇದರಲ್ಲಿ ನೀವು ನರ್ಸರಿ ಮಾಡಿದ್ದೆ ಆದ್ರೆ ಅದಕ್ಕೆ ಒಂದು 3-4 ಹಾಕೊಂಡ್ರೆ, ಒಂದು ಎಕರೆಗೆ ಒಂದು 10-12 ಅಥವಾ 15 ತನಕ ನೀವೇನಾದ್ರೂ ಹಾಕೊಂಡ್ರೆ, ನಾ ಈ ಒಂದು ಕೀಟಗಳ ಹಾವಳಿ ಇದ್ರೆ ನಾವು ಅದರಿಂದ ನಾವು ಗುರುತಿಸಬಹುದು. ಸೂಕ್ತ ಕ್ರಮಗಳನ್ನು ತಕ್ಷಣವೇ ನಾವು ಅಳವಡಿಸಬಹುದು ಅಂತಂದು. ಸೂಕ್ತ ಕ್ರಮಗಳನ್ನು ನಾವು ಏನ್ ಅಳವಡಿಸಬಹುದು ಅಂತಂದ್ರೆ, ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾದರೂ ರೋಗಗ್ರಸ್ತ ಗಿಡ ಮೊಸಾಯಿಕ್ ಇದ್ರೆ ಅಥವಾ ಎಲೆ ಮುದುಡಿದ್ರೆ, ಆ ಒಂದು ತರ ಸಸಿನ ರೈತರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು. ಆ ಸಸಿನ ಸಸಿ ಮಡಿಯಲ್ಲಿ ಉಳಿಸ್ಕೊಬೇಕಾಗತ್ತೆ, ಜೊತೆಗೆ ಸಿಂಪರಣೆ ಕೂಡ ಕೈಗೊಳ್ಬೇಕಾಗತ್ತೆ. ನರ್ಸರಿಯಲ್ಲಿ ನಾವು ಪಕ್ಕ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ, 10-12 ಅಥವಾ 15 ದಿವಸ ಅಂತರಗಳಲ್ಲಿ ನಾವು ಎಲ್ಲಾ ಏನ್ ಸಸಿಗಳಿದಾವೋ ಅದಕ್ಕೆಲ್ಲಾನು ನಾವು ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನ ಸಿಂಪರಣೆ ಮಾಡಿ, ಈ ರಸ ಇರುವ ಕೀಟಗಳು ಯಾವುದೇ ಇರಲಿ ಅವುಗಳ ಆವಳಿಯನ್ನು ನಾವು ಮಟ್ಟ ಹಾಕ್ಬೇಕಾಗತ್ತೆ ಅದೊಂದು. ಆಮೇಲೆ ನರ್ಸರಿ ಮಾಡ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ, ರೈತರಿಗೆ ಕೊಡುವ ಮುಂಚೆ, ಒಂದು ದಿವಸ ಮುಂಚೆ ಅಂದ್ರೆ, ರೈತರು ಇವತ್ತು ತಗೊಂಡೋದ್ರೆ ನಾಳೆಗೆ ನಾಟಿ ಮಾಡ್ತಾರೆ, ಅದಕ್ಕೆ ನಾವು ಇವು ಕೊಡೋಕೆ ಮುಂಚೆ ಕಂಪಲ್ಸರಿ ಆಗಿ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಯಾವುದೋ ಒಂದು ಇಮಿಡಾಕ್ಲೋಪ್ರಿಡ್ ಆಗ್ಬೋದು ಅಥವಾ ಥಯಾಮೆಥಾಕ್ಸಮ್ ಆಗ್ಬೋದು ಅಥವಾ ಅಸಿಪೇಟ್ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂತ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣೆ ಮಾಡಿಕೊಟ್ರೆ ರೈತರು ತಮ್ಮ ಹೊಲದಲ್ಲಿ ನೆಟ್ರೆ ಅದು ಕನಿಷ್ಠ ಒಂದು 8-10 ದಿವಸಗಳ ಕಾಲ ರಕ್ಷಣೆ ಕೊಡ್ತದೆ. ಅದು ತದನಂತರ ರೈತರು ಅವರು ಏನು ಬೇಕೋ ಅದನ್ನ ಕ್ರಮಗಳನ್ನು ಕೈಗೊಳ್ತಾರೆ ಅಂತ. ಇದು ನರ್ಸರಿಯಲ್ಲಿ ನಾವು ಕಂಪಲ್ಸರಿ ಫಾಲೋ ಮಾಡಬೇಕಾಗಿರ್ತಕ್ಕಂತ ಒಂದು ಅಂಶ. ಇದಾದ ನಂತರ ನಾವು ಸಸಿಗಳು ಮುಖ್ಯ ಹೊಲಕ್ಕೆ ಬಂದಂದ್ರೆ, ರೈತರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ತಮ್ಮ ಇವತ್ತಿನ ದಿವಸದಲ್ಲಿ ನಂಜಾಣ ರೋಗಗಳ ಅವಳಿ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಬೇಸಿಗೆ ಬರ್ತಾ ಇದೆ ಅಂತಂದ್ರೆ ಇವುಗಳ ಅವಳಿ ಇನ್ನೂ ಜಾಸ್ತಿ ಆಗುತ್ತೆ. ಹೊಲದ ಸುತ್ತು ಎಲ್ಲಿನೂ ಹಸಿರು ಅಂತಕ್ಕಂಥ ಅಂಶ ಅಥವಾ ಗಿಡಗಳು ಬೇರೆ ಏನು ಸಿಗೋಂಗಿರಲ್ಲ, ಎಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಕೀಟಗಳು ಕೂಡ ಎಲ್ಲಿ ಹಸಿರು ಕಾಣುತ್ತೋ ಅಲ್ಲಿಗೆ ಎಲ್ಲಾನೂ ದಾಳಿ ಮಾಡ್ತವೆ. ಹಾಗಾಗಿ ನೀವು ಯಾವ ಒಂದು ಪ್ರದೇಶದಲ್ಲಿ ಈ ಟೊಮ್ಯಾಟೋವನ್ನು ಬೆಳೀತೀರಿ ಅದರ ಸುತ್ತಲೂ ಕೂಡ ನೈಲಾನ್ ನೆಟ್ ಆದರೂ ಒಂದು ಕನಿಷ್ಠ ಒಂದು 3-4 ಎತ್ತರ 5 ಕೂಡ ಹಾಕೊಂಬುದು, ಸುತ್ತು ಎಲ್ಲ ಹಾಕೊಂಡ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಕೀಟಗಳ ಹಾವಳಿಯನ್ನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಅಥವಾ ಸುಮಾರು ಸಾರಿ ನಾವೆಲ್ಲ ಶಿಫಾರಸು ಮಾಡ್ತೀವಿ, ತೋಟದ ಸುತ್ತಲೂ ಕೂಡ ಒತ್ತಗೆ ಎತ್ತರ ಬೆಳೀತಕ್ಕಂಥ ಬೆಳೆಗಳನ್ನ ಹಾಕೊಳ್ಳಿ ಅಂತಂದು, ಮುಸ್ಕಿನ ಜೋಳ ಆಗ್ಬೋದು, ಬಿಳಿ ಜೋಳ ಆಗ್ಬೋದು ಅಥವಾ ಸಜ್ಜೆ ಆಗ್ಬೋದು ಹಾಕೊಳ್ಳಿ ಅಂತ ಹೇಳ್ತೀವಿ. ಆದ್ರೆ ಪ್ರಾಯೋಗಿಕ ಮಾಡಲಿಕ್ಕೆ ಇದು ಸಾಕಷ್ಟು ಜನ ರೈತರು ಕಷ್ಟಪಡ್ತಾರೆ, ಆ ಒಂದು ತಾಂತ್ರಿಕತೆ ವೈಫಲ್ಯ ಆಗುತ್ತೆ. ಅದ್ರ ಬದಲಿಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ನೈಲಾನ್ ಬಲೆಯನ್ನ ಸುತ್ತು ಹಾಕೊಂಡ್ರೆ ಈ ಒಂದು ಕೀಟಗಳ ಹಾವಳಿಯನ್ನ ನಾವು ಹಿಮ್ಮೆಟ್ಟಿಸಬಹುದು ಅಂತಂದು. ಅದಾದ ನಂತರ ನಾವು ನಾಟಿ ಮಾಡುವಾಗ ರೈತರು ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ನಾಟಿ ಮಾಡುವಾಗ ಮಲ್ಚ್ ಅನ್ನ ಬಳಸ್ಕೊಬಹುದು. ಮಲ್ಚ್ ಬಳಸೋ ತಮ್ಗೆಲ್ಲ ಗೊತ್ತು, ಹಲವು ರೀತಿಯಲ್ಲಿ ಅನುಕೂಲ ಇರ್ತದೆ, ಅದು ಯಾವುದೇ ರೀತಿಯಲ್ಲಿ ಕಳೆ ಬರಲಿಕ್ಕೆ ಬಿಡೋಂಗಿರಲ್ಲ, ಜೊತೆಗೆ ತೇವಾಂಶವನ್ನು ಕೂಡ ಸಂರಕ್ಷಿಸುತ್ತದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ನಾವು ಸಿಲ್ವರ್ ಕಲರ್ ಅಂತ ಹೇಳ್ತೀವಿ, ಅಂದ್ರೆ ಬೆಳ್ಳಿಯ ಬಣ್ಣದಾಗಿರ್ತಕ್ಕಂಥ ಒಂದು ಮಲ್ಚ್ ಅನ್ನ ನಾವು ಇದು ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದ್ರೆ, ಸೂರ್ಯನ ಬೆಳಕು ಈ ಮಲ್ಚ್ ಶೀಟ್ ಮೇಲೆ ಬಿದ್ದಾಗ ಅದು ಪ್ರಖರತೆ ಜಾಸ್ತಿ ಇರ್ತದೆ, ಹೊರಗಡೆ ಇರತಕ್ಕಂಥ ಬರ್ತಕ್ಕಂಥ ಕೀಟಗಳು ಆ ಬೆಳಕಿನಿಂದಲೇ ಹಿಮ್ಮೆಟ್ಟು ಹೋಗ್ತವೆ, ಒಳಗಡೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅಥವಾ ಅವಕಾಶಗಳು ಕಡಿಮೆ ಇರ್ತವೆ ಅಂತಂದು. ಆಮೇಲೆ ತದನಂತರ ನಾಟಿ ಮಾಡ್ಕೊಬೇಕು. ನಾಟಿ ಮಾಡಕ್ ಮುಂಚೆ ಇಲ್ಲ ನರ್ಸರಿಯಲ್ಲಿ ಸಿಂಪರಣೆ ಮಾಡಿದ್ರೆ ಪರವಾಗಿಲ್ಲ, ಸಿಂಪರಣೆ ಮಾಡದೇ ಇದ್ರೆ ಈ ಒಂದು ಸಸಿಗಳಿಗೆ ಸೊ ಅಂತರ್ವ್ಯಾಪಿ ಕೀಟನಾಶಕವನ್ನ ಸಿಂಪರಣೆ ಮಾಡಿ ನಾಟಿ ಮಾಡಬೇಕು. ಅದಾದ ನಂತರ ತೋಟದಲ್ಲಿ ನಾವು ಈಗಾಗಲೇ ತಿಳಿಸಿದಂಗೆ ಒಂದು 10-12 ಪ್ರತಿ ಎಕರೆಗೆ ನಾವು ಅಂಟು ಬಲೆಗಳು ಹಳದಿ ಅಂಟು ಬಲೆಗಳಾಗ್ಬೋದು ಅಥವಾ ನೀಲಿ ಅಂಟು ಬಲೆಗಳಾಗ್ಬೋದು. ಅದರಲ್ಲೂ ವಿಶೇಷವಾಗಿ ನಾವು ಎಲ್ಲಿ ರೋಗ ಯಾವ್ದು ಬರ್ತದೆ ಅಂತ ನೋಡಿ ಇದು ಮಾಡ್ಬೇಕಾಗತ್ತೆ. ನಾವು ಎಲೆ ಮುದ್ರೆ ನಂಜು ರೋಗಕ್ಕಾದ್ರೆ ಹಳದಿ ಬಲೆಗಳನ್ನ ನಾವು 8-10 or 12 ರೀತಿಯಲ್ಲಿ ಪ್ರತಿ ಎಕರೆಗೆ ನಾವು ಹಾಕೋಬೇಕಾಗತ್ತೆ. ಯಾಕಪ್ಪ ಹಳದಿ ಅಂಟು ಬಲೆಗಳನ್ನ ಹಾಕೋಬೇಕು ಅಂತಂದ್ರೆ, ಬಿಳಿ ನೊಣಗಳ ಈ ಎಲೆ ಮುದ್ರೆ ನಂಜು ರೋಗ ಬರ್ತಕ್ಕಂಥದ್ದು ಮುಖ್ಯವಾಗಿ ಈ ಬಿಳಿ ನೊಣದ ಮುಖಾಂತರ ಒಂದು ಗಿಡದ ಮತ್ತೊಂದು ಗಿಡ ಕರಡುತ್ತೆ. ಈ ಹಳದಿ ಬಣ್ಣ ಇದ್ರೆ ಜಾಸ್ತಿ ಆಕರ್ಷಿತವಾಗುತ್ತೆ. ತೋಟದಲ್ಲಿ ಎಲ್ಲಾದ್ರೂ ಇದ್ರೆ ಆವಳಿ ಇದ್ರೆ ಬೇಗ ಹಳದಿ ಬಂದು ಅಂಟ್ಕೊಂಡ್ಬಿಡುತ್ತೆ, ಬಂದು ಅಂಟ್ಕೊಳತ್ತೆ. ನಮಗೆ ಗೊತ್ತಾಗುತ್ತೆ ಅದು, ಓ ಇದರ ಆವಳಿ ಇದೆ, ಇದು ರೋಗ ಹರಡುತ್ತೆ ಅಂತಂದು ಆಗ ತಕ್ಷಣ ಬೇಕಾದ ಸಿಂಪರಣೆ ನಾವು ಮಾಡಬಹುದು. ಅದಾದ ನಂತರ ನಾವು ರೆಗ್ಯುಲರ್ ಆಗಿ ನಮ್ಮ ತೋಟವನ್ನು ನಾವು ಮಾನಿಟರ್ ಮಾಡ್ತಿರ್ಬೇಕು, ಅಂದ್ರೆ ಗಮನಿಸ್ತಾ ಇರಬೇಕು. ಎಲ್ಲಾದ್ರೂ ಎಲೆ ಮುದುರು ನಂಜು ರೋಗ ಇದ್ರೆ ಆ ಒಂದು ಗಿಡನ ನಾವು ತೆಗಿಬೇಕಾಗತ್ತೆ, ನಾಶಪಡಿಸಬೇಕಾಗತ್ತೆ ಅಂತಂದು. ರೈತರಿಗೆ ನಾವು ಏನಪ್ಪ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಯಾವುದೇ ಒಂದು ನಂಜು ರೋಗ ಇದ್ರೆ ಗಿಡ ಏನ್ ತೆಗಿಬೇಕು ಅಂತಂದ್ರೆ, ಯಾರೊಬ್ರು ಶಿಫಾರಸು ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗಿ ಆ ಗಿಡವನ್ನ ತೆಗಿಬಾರದು. ತಾಂತ್ರಿಕವಾಗಿ ಆ ಗಿಡವನ್ನ ಆ ತೋಟದಿಂದ ಹೊರಗಡೆ ಹಾಕ್ಬೇಕು. ಏನಿದು ತಾಂತ್ರಿಕವಾಗಿ ಗಿಡನ ಹೊರಗಡೆ ತೆಗೆಯೋದು ಅಂತಂದ್ರೆ, ನಾವು ಆ ಒಂದು ರೋಗಗ್ರಸ್ತ ಗಿಡದಲ್ಲಿರ್ತಕ್ಕಂತಹ ರೋಗ ವಾಹಕವನ್ನ ಮೊದಲು ಅಲ್ಲೇ ಸಾಯಿಸಬೇಕು. ಸಾಯಿಸಬೇಕಾದ್ರೆ ನಾವು ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನ ಸಿಂಪಡಣೆ ಮಾಡಬೇಕು. ಆ ಸಿಂಪಡಣೆ ಮಾಡಿ ಆ ರೋಗ ವಾಹಕ ಅಲ್ಲೇ ಸತ್ತಾದ್ಮೇಲೆ ಇವತ್ತು ಸಿಂಪಡಣೆ ಮಾಡಿ ನಾಳೆ ಆ ಒಂದು ರೋಗಗ್ರಸ್ತ ಗಿಡವನ್ನ ಕಿತ್ತು ಹೊರಗಡೆ ನಾಶ ಮಾಡಿ, ಒಂದು ಹಳ್ಳ ತೆಗೆದು ಹಳ್ಳದಲ್ಲಾದ್ರೂ ಮುಚ್ಚಿ, ಇಲ್ಲ ಅಂತಂದ್ರೆ ಬೆಂಕಿ ಹಾಕಿ ಸುಟ್ಟಾಕಿ, ಅಲ್ಲಿಗೆ ಆ ಒಂದು ರೋಗದ ಮೂಲ ಹೋಗುತ್ತೆ. ನಂತರ ಗಿಡಗಳಿಗೆ ರೋಗ ಬರುವುದಿಲ್ಲ. ತದನಂತರ ನಾವೇನಪ್ಪ ಅಂತಂದ್ರೆ, ಈ ಒಂದು ರೋಗದ ಅಥವಾ ಕೀಟದ ಹಾವಳಿಯನ್ನು ನೋಡಿಕೊಂಡು ರೆಗ್ಯುಲರ್ ಆಗಿ ಅಥವಾ ನಿಯಮಿತ ಹಂತದಲ್ಲಿ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಏನೆಲ್ಲ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬಹುದು ಅಂತಂದ್ರೆ, ಮೊದಲನೇದಾಗಿ ಕಡಿಮೆ ಪ್ರಮಾಣದ ಒಂದು ಕೀಟದ ಹಾವಳಿ ಇದ್ರೆ ನಾವು ಡೈಮೆಥೈಟ್ ಅಂತ ರಾಸಾಯನಿಕ ಸಿಗುತ್ತೆ, ಪ್ರತಿ ಲೀಟರ್ ನೀರಿಗೆ 1.7 million ರೀತಿಯಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ರಾಸಾಯನಿಕ ಸಿಗುತ್ತೆ, ಅದು ಪ್ರತಿ ಲೀಟರ್ಗೆ 0.3 ಅಂದ್ರೆ 0.3 or 0.5 grams ಅಥವಾ 5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಅಥವಾ ಥಯಾಮೆಥಾಕ್ಸಾಮ್ ಅಂತ ಮತ್ತೊಂದು ರಾಸಾಯನಿಕ ಇದೆ, ಅದು ಕೂಡ ಅಂತರ್ವ್ಯಾಪಿ ಕೀಟನಾಶಕನೇ. ಸೊ 0.3 or 0.5 grams ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ, ರೈತರಿಗೆ ಮುಖ್ಯವಾಗಿರ್ತಕ್ಕಂಥ ಇವತ್ತು ನಾವು ರಾಸಾಯನಿಕಗಳು ಬಳಸದೇ ಇದ್ರೆ ರೋಗ ನಿರ್ವಹಣೆ ಕಷ್ಟ ಆಗತ್ತೆ. ಆದ್ರೂ ಕೂಡ ಕಾಯಿ ಕಚ್ಚುವ ಹಂತಕ್ಕೆ ಬಂದ್ಮೇಲೆ ಇದನ್ನ ಕಡಿಮೆ ಮಾಡಬಹುದು. ಯಾವ ರೀತಿ ಕಡಿಮೆ ಮಾಡಬಹುದು ಅಂತಂದ್ರೆ, ಇವತ್ತು ಸಾಕಷ್ಟು ರೀತಿಯಲ್ಲಿ ಆಗಿರ್ತಕ್ಕಂಥ ಬಟಾನಿಕಲ್ಸ್ ಅಂತ ಏನ್ ಹೇಳ್ತೀವಿ, ಸಸ್ಯ ಮೂಲ ಕೀಟನಾಶಕಗಳಲ್ಲಿ ಬೇವು ಅಗ್ರಸ್ಥಾನ. ಸೊ ಬೇವು ಇದರಲ್ಲಿ ಬೇವಿನ ಕಷಾಯ ಆಗ್ಬೋದು ಅಥವಾ ಬೇವಿನ ಎಣ್ಣೆ ಆಗ್ಬೋದು. ಒಂದು ಸಿಂಪರಣೆಗೆ ರಾಸಾಯನಿಕ, ಮತ್ತೊಂದು ಸಿಂಪರಣೆಗೆ ಬೇವಿನ ಕಷಾಯ ಅಥವಾ ಬೇವಿನ ಎಣ್ಣೆಯನ್ನು ಬಳಸಿಕೊಂಡು ಸಿಂಪರಣೆ ಮಾಡಿದ್ದಾದ್ರೆ ನಾವು ಈ ಒಂದು ಕೀಟನಾಶಕಗಳ ಅಥವಾ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬಹುದು, ನಮ್ಮ ಬೆಳೆಯನ್ನು ಕೂಡ ರಕ್ಷಿಸ್ಕೊಬಹುದು ಅಂತಂದು. ಈ ಎಲ್ಲಾ ಕ್ರಮಗಳನ್ನ ನಾವು ಅನುಸರಿಸಿದ್ದೇ ಆದ್ರೆ ಈ ಒಂದು ಎಲೆ ಮುದುರು ನಂಜು ರೋಗನ ಹಾವಳಿನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಟೊಮ್ಯಾಟೊ ಎಲೆ ಮುದುರು ನಂಜು ರೋಗನ ಕಡಿಮೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಲಕ್ಷಣಗಳು ಏನು ಅಂತೀರಿ? ಈ ಒಂದು ರೋಗದ ಲಕ್ಷಣಗಳು ಏನಪ್ಪ ಅಂತಂದ್ರೆ, ಆ ಒಂದು ರೋಗದ ಹೆಸರೇ ಹೇಳುವಾಗೆ ಏನಪ್ಪಾ ಅಂತಂದ್ರೆ, ಎಲೆಗಳು ಮೇಲ್ಮುಖವಾಗಿ ಮುದುರಿಕೊಳ್ತವೆ, ಎಲೆಗಳ ಗಾತ್ರ ಕಡಿಮೆ ಆಗುತ್ತೆ, ಗಿಡದ ಗಾತ್ರ ಕಡಿಮೆ ಆಗುತ್ತೆ, ಎಲೆಯಿಂದ ಎಲೆಕ್ಕೆ ಇರತಕ್ಕಂತ ಅಂತರ ಕಡಿಮೆ ಆಗುತ್ತೆ. ನೀವು ಇನ್ನೂ ಆ ಒಂದು ರೋಗಗ್ರಸ್ತ ಗಿಡವನ್ನು ಗಮನಿಸಿ ನೀವು ಜಸ್ಟ್ ಆ ಒಂದು ಗಿಡವನ್ನು ಮುಟ್ಟಿದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಗಿಡದಿಂದ ಒಂದು ಸ್ವಲ್ಪ ನಾವು ರ್ಯಾಟ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ, ಪಟಪಟ ಅಂತ ಸೌಂಡ್ ಆಗ್ತೀವಿ. ಎಲೆಗಳೆಲ್ಲಾನು ಸ್ವಲ್ಪ ಬ್ರಿಟಲ್ ಅಂತ ಹೇಳ್ತೀವಿ, ಲೆದರಿ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಗಟ್ಟಿಯಾಗಿರ್ತವೆ, ಅದು ಸೌಂಡ್ ಬರ್ತದೆ. ಆಮೇಲೆ ಎಲೆಯನ್ನು ಸೂಕ್ಷ್ಮ ಗಮನಿಸಿ ಏನಪ್ಪ ಅಂತಂದ್ರೆ, ಎಲೆಯ ಸುತ್ತಲೂ ಕೂಡ ನಾವು ಸೆರೇಟೆಡ್ ಮಾರ್ಜಿನ್ ಅಂತ ಹೇಳ್ತೀವಿ, ಸ್ವಲ್ಪ ಕೂದಲಿನ ರೀತಿಯಲ್ಲಿ ಇದು ಬೆಳವಣಿಗೆ ಇರ್ತದೆ. ಸೊ ಇವೆಲ್ಲಾ ಲಕ್ಷಣಗಳಿಂದ ನಾವು ಹೇಳಬಹುದು, ಸೊ ಇದು ಎಲೆ ಮುದುಡು ನಂಜು ರೋಗಕ್ಕೆ ತುತ್ತಾಗಿದೆ ಅಂತಂದು. ಆಮೇಲೆ ಇದು ಬಿಳಿ ನೊಣಗಳಿಂದ ಬರುತ್ತೆ, ಬಿಳಿ ನೊಣಗಳಿಂದ ಮುಖ್ಯವಾಗಿ ಹರಡುತ್ತೆ, ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ಅತಿ ವೇಗವಾಗಿ ಹರಡುತ್ತದೆ ಅಂತಂದು. ಇನ್ನೊಂದು ತಾವು ತಿಳಿಸಿದ್ದು ಟೊಮ್ಯಾಟೊದಲ್ಲಿ ಈ ಬೆಂಕಿ ಚುಕ್ಕೆ ನಂಜು ರೋಗ ಅಂತ. ಬೆಂಕಿ ಚುಕ್ಕೆ ನಂಜು ರೋಗ ಅಂತ ಹೇಳ್ತೀವಿ, ಇದು ಏನಪ್ಪಾ ಅಂತಂದ್ರೆ, ನಾವು ಆಂಗ್ಲ ಭಾಷೆಯಲ್ಲಿ ಟೊಮ್ಯಾಟೊ ಸ್ಪಾಟೆಡ್ ವೈರಸ್ ಅಂತ ಹೇಳ್ತೀವಿ. ಇವತ್ತೊಂದು ದಿವಸ ಸಾಕಷ್ಟು ಅವರೇ ಹೇಳ್ತಿರ್ತಾರೆ, ಟಾಸ್ಪೋ ನಂಜು ರೋಗ ಸರ್, ಟಾಸ್ಪೋ ನಂಜು ರೋಗ ಅಂತಂದು. ಈ ಒಂದು ಟಾಸ್ಪೋ ನಂಜು ರೋಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಥ್ರಿಪ್ಸ್ ಅಂತ ಹೇಳ್ತೀವಿ, ಥ್ರಿಪ್ಸ್ ನುಶಿಯಿಂದ ಬರ್ತದೆ. ವಿವಿಧ ಜಾತಿಯ ಥ್ರಿಪ್ಸ್ ಇದಾವೆ, ಆದ್ರೆ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿ ಸೊ ರೋಗವನ್ನು ಹರಡುತ್ತದೆ ಅಂತಂದು. ಈ ಒಂದು ರೋಗದ ಮುಖ್ಯ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಎಲೆ ಮುದುರಿನ ನಂಜು ರೋಗ ಬಂದ್ರೆ ಅದರ ಜೀವನ ಪೂರ್ತಿನೂ ಅಲ್ಲಿ ಇರ್ತದೆ, ಅಥವಾ ಅದಕ್ಕೆ ಒಂದು ಜೀವ ಜಾಸ್ತಿ ಇರ್ತದೆ. ಆದರೆ ಈ ಒಂದು ಟಾಸ್ಪೋ ನಂಜು ರೋಗಕ್ಕೆ ಒಂದ್ಸರಿ ರೋಗಕ್ಕೆ ತುತ್ತಾದ್ರೆ ಒಂದು 10-15 ದಿವಸ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 20 ದಿವಸ ಒಳಗಡೆ ಗಿಡ ಸಾಯುತ್ತೆ. ಆಮೇಲೆ ಈ ಒಂದು ರೋಗಗ್ರಸ್ತ ಗಿಡದಲ್ಲಿ ಎಲೆಯ ಮೇಲೆ ಸಣ್ಣ ಸಣ್ಣ ಕಪ್ಪು ಸರ್ಕಲ್ಸ್ ಅಂತ ಹೇಳ್ತೀವಿ, ವೃತ್ತಗಳನ್ನ ನಾವು ಕಾಣಬಹುದು. ಅವು ಪಿಟಿಯೋಲ್ ಅಂತ ಹೇಳ್ತೀವಿ, ಎಲೆ ತೊಟ್ಟು ಮೇಲೆ ಕಾಣುತ್ತೆ, ಕಾಂಡದ ಮೇಲೆ ಕಾಣುತ್ತೆ. ಆಮೇಲೆ ಬಲಿತಿರ್ತಕ್ಕಂತ ಹಣ್ಣಲ್ಲಿ ಈ ತರ ಏನೋ ರೋಗ ಇದ್ರೆ ಅದ್ರ ಮೇಲೆ ಹಳದಿ ಅಥವಾ ಬಂಗಾರದ ರೀತಿಯಾಗಿರ್ತಕ್ಕ ಬಣ್ಣದ ಒಂದು ರಿಂಗ್ಸ್ ಅಥವಾ ವೃತ್ತಗಳನ್ನು ನಾವು ಕಾಣಬಹುದು. ಇವೆಲ್ಲಾ ಲಕ್ಷಣಗಳಿಂದ ನಾವು ಹೇಳ್ಬೋದು ಈ ಒಂದು ಗಿಡವು ಈ ಒಂದು ಟಾಸ್ಪೋ ನಂಜಾಣು ಅಥವಾ ಎಲೆ ಚುಕ್ಕೆ ಬೆಂಕಿ ನಂಜು ರೋಗಕ್ಕೆ ತುತ್ತಾಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ರೋಗದ ನಾವು ನಿರ್ವಹಣೆಗೆ ಬಂದ್ರೆ ನಾನು ಈಗಾಗಲೇ ಹೇಳಿದಂಗೆ ನರ್ಸರಿಯಿಂದಾನೇ ಎಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಎಲೆ ಮೊದಲು ನಂಜು ರೋಗಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ವಿ ಆ ಎಲ್ಲಾ ಕ್ರಮಗಳನ್ನು ಇಲ್ಲಿ ಕೂಡ ನಾವು ಅಳವಡಿಸಬೇಕಾಗತ್ತೆ. ಅದರಲ್ಲಿ ಒಂದೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ಒಂದು ರೋಗದ ಅಥವಾ ರೋಗ ವಾಹಕದ ನಾವು ಪತ್ತೆ ಹಚ್ಚಲಿಕ್ಕೆ ಅಥವಾ ಮಾನಿಟರ್ ಮಾಡಲಿಕ್ಕೆ ನಾವು ಇಲ್ಲಿ ನೀಲಿ ಅಂಟು ಬಲೆಗಳನ್ನ ನಾವು ಬಳಸಬೇಕಾಗತ್ತೆ ಅಂತ. ಯಾಕೆ ನೀಲಿ ಅಂಟು ಬಲೆ ಯಾಕೆ ಈ ರೋಗಕ್ಕೆ ಅಂತಂದ್ರೆ ಈ ನೀಲಿ ಬಣ್ಣಕ್ಕೆ ಈ ಒಂದು ಥ್ರಿಪ್ಸ್ ನುಸಿ ಆಕರ್ಷಿತವಾಗುತ್ತೆ, ಬೇಗ ನಮಗೆ ಈ ಒಂದು ಕೀಟಗಳ ಹಾವಳಿ ಇರೋದು ಗೊತ್ತಾಗುತ್ತೆ. ಬಿಳಿ ನೋಣಗಳು ಹಳದಿ ಬಣ್ಣಕ್ಕೆ ಆಕರ್ಷಿತವಾದ್ರೆ ನೀಲಿ ಬಣ್ಣಕ್ಕೆ ಆಕರ್ಷಿತವಾಗುತ್ತವೆ. ಆ ಒಂದು ದೃಷ್ಟಿಯಿಂದ ನಾವು ನೀಲಿ ಅಂಟು ಬಲೆಗಳನ್ನ ಎಕರೆಗೆ ಒಂದು 10-12 ರೀತಿಯಲ್ಲಿ ಬಳಸಿದ್ರೆ ಸೊ ಒಂದು ಈ ಒಂದು ರೋಗ ವಾಹಕಗಳನ್ನ ನಾವು ಈಸಿಯಾಗಿ ಪತ್ತೆ ಹಚ್ಚಬಹುದು, ತದನಂತರ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಹಾಗೆಯೇ ರಾಸಾಯನಿಕಗಳಲ್ಲಿ ಒಂದು ವಿಶೇಷ ರಾಸಾಯನಿಕ ಅಥವಾ ಸ್ಪೆಷಲ್ ಆಗಿ ಇದಕ್ಕೆ ಬಳಸದಂತಂದ್ರೆ ಪಿಪ್ರೋನಿಲ್ ಅಂತ ಒಂದು ಹೊಸ ರಾಸಾಯನಿಕ ಇದೆ ಅಥವಾ ಅಸಿಪೇಟ್ ಅಂತ ಇದೆ. ಈ ಎರಡು ರಾಸಾಯನಿಕಗಳನ್ನ ಈ ಒಂದು ಥ್ರಿಪ್ಸ್ ನುಷಿಯನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಬಳಸಿದ್ರೆ ಬೇರೆ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಬಹುದು. ಅಂದ್ರೆ ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ? ನಾವು ಈ ಪಿಪ್ರೋನಿಲ್ ಅಂತ ಏನ್ ಹೇಳ್ತೀವಿ ಇದನ್ನ ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಂನಷ್ಟು ಬಳಸಬೇಕಾಗುತ್ತೆ. ಹಾಗೆಯೇ ಈ ಅಸಿಪೇಟ್ ಅನ್ನು ಕೂಡ ಸೊ 1.5 ಗ್ರಾಂನಿಂದ ಅಷ್ಟು ಬಳಸಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಈ ಮೊಸಾಯಿಕ್ ನಂಜು ರೋಗ ಅಂತ. ಮೊಸಾಯಿಕ್ ಟೊಮ್ಯಾಟೋದಲ್ಲಿ ಬರ್ತಕ್ಕಂತ ಮೊಸಾಯಿಕ್ ನಂಜು ರೋಗ ತೀರಾ ಹಳೆಯದಾಗಿರ್ತಕ್ಕಂತ ಒಂದು ರೋಗ, ಹೆಚ್ಚಿನ ರೀತಿಯಲ್ಲಿ ಆಗಿರ್ತಕ್ಕಂತ ಹಾನಿಯನ್ನು ಉಂಟು ಮಾಡಂಗಿಲ್ಲ, ಜೊತೆಗೆ ಸುಮಾರು ಸಾರಿ ಇದು ಬೀಜದ ಮುಖಾಂತರ ಬರೋದು ಕೂಡ ಇರ್ತದೆ. ಅಂದ್ರೆ ವಾಹಕಗಳೇನು ಬೇಕಾಗಿಲ್ಲ, ಇದಕ್ಕೆ ಯಾವುದೇ ಒಂದು ವಾಹಕ ಇರೋದಿರಲ್ಲ. ಸುಮಾರು ಸಾರಿ ಏನಾಗುತ್ತಂತಂದ್ರೆ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತ ಈ ಕೆಲಸಗಾರರ ವಾಹಕಗಳಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಭೌತಿಕವಾಗಿ ಹರಡುತ್ತೆ. ಈ ಏನಾದ್ರೂ ಕೆಲಸ ಮಾಡುವಾಗ ಆ ರೋಗಗ್ರಸ್ತ ಗಿಡವನ್ನ ನಾವು ಕೈಯಿಂದ ಮುಟ್ಟಿ ಮತ್ತೆ ಆರೋಗ್ಯವಂತವಾಗಿರ್ತಕ್ಕಂಥ ಗಿಡವನ್ನು ಮುಟ್ಟಿದ್ರೆ ಅದ್ರ ಮುಖಾಂತರನೇ ಈ ರೋಗ ಹರಡುತ್ತೆ. ಹಾಗಾಗಿ ಮೊದಲನೇದಾಗಿ ಎಲ್ಲಾದ್ರೂ ಈ ಒಂದು ರೋಗ ಕಂಡ್ರೆ ಇದನ್ನ ಒಂದು ಕೇರ್ಫುಲ್ ಆಗಿ ಅಥವಾ ಹುಷಾರಾಗಿ ರೋಗಗ್ರಸ್ತ ಗಿಡವನ್ನ ಕಿತ್ತು ನಾಶ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರಾರಂಭಿಕ ಹಂತಗಳಲ್ಲಿ ರೋಗಗ್ರಸ್ತ ಗಿಡ ಕಂಡ್ರೆ ಅದನ್ನ ಕಿತ್ತು ನಾವು ನಾಶ ಮಾಡಬೇಕಾಗತ್ತೆ. ಅದೇ ಒಂದು ಮುಖ್ಯವಾದ ಮುಖ್ಯವಾಗಿರ್ತಕ್ಕಂಥ ಕ್ರಮ. ಇದಕ್ಕೆ ಬೇರೆ ಎಲ್ಲ ಕ್ರಮಗಳು ಏನು ಅವಶ್ಯಕತೆ ಇರಂಗಿಲ್ಲ. ಇದಕ್ಕೆ ಇನ್ನ ಮೆಣಸಿನಕಾಯಿ ಮತ್ತೆ ದೊಣ್ಣೆ ಮೆಣಸಿನಕಾಯಿನಲ್ಲಿ ತಾವು ತಿಳಿಸಿದ್ರಿ ಬಹಳ ತುರ್ತಾಗುತ್ತೆ ರೋಗಕ್ಕೆ. ಮೆಣಸಿನಕಾಯಿ ಮತ್ತೆ ದೊಣ್ಣೆ ಮೆಣಸಿನಕಾಯಿ ಇವು ಕೂಡ ಇವತ್ತಿನ ದಿವಸ ವಾಣಿಜ್ಯ ತರಕಾರಿಗಳಿವು, ಹೆಚ್ಚು ಲಾಭ ಕೊಡ್ತಕ್ಕಂಥ ಸಾಕಷ್ಟು ಜನ ಬೆಳೀತಾರೆ. ಅದರಲ್ಲೂ ನೀವು ದೊಣ್ಣೆ ಮೆಣಸಿನಕಾಯಿ ಅಂತ ತಗೊಂಡ್ರೆ ಇವತ್ತು ಹಸಿರು ಮನೆಗಳಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೀತಾರೆ. ಇದ್ರಲ್ಲಿ ಬರ್ತಕ್ಕಂಥದ್ದು ಮೊದಲನೇದಂದ್ರೆ ಮೊಸಾಯಿಕ್ ನಂಜು ರೋಗ. ಈ ಒಂದು ಮೊಸಾಯಿಕ್ ನಂಜು ರೋಗ ಸಾಕಷ್ಟು ಏನುಗಳ ಮುಖಾಂತರ ಹರಡುತ್ತೆ, ಸಸ್ಯ ಏನುಗಳು ಅಂತ ಹೇಳ್ತೀವಿ, ಹೆಪಿಡ್ಸ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಹರಡುತ್ತೆ. ಈ ರೋಗದ ಲಕ್ಷಣ ಏನಪ್ಪ ಅಂತಂದ್ರೆ ಎಲೆಗಳು ಸ್ವಲ್ಪ ಬಿಳ್ಚ್ಕೊಂಡಂಗಾಗುತ್ತವೆ, ಅದರಲ್ಲಿ ಹಸಿರು ಮತ್ತೆ ತಿಳಿ ಹಳದಿ ಎರಡನ್ನು ಮಿಶ್ರಣ ಆಗುತ್ತೆ. ಎಲೆಗಳು ಸ್ವಲ್ಪ ಮಟ್ಟಿಗೆ ಗಾತ್ರದಲ್ಲಿ ಕಡಿಮೆ ಆಗುತ್ತೆ, ನಾವು ಕ್ಲೋರೋಸಿಸ್ ಅಂತ ಹೇಳ್ತೀವಿ ಆಗುತ್ತೆ. ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಹೂ ಕಚ್ಚೋದು ಕಡಿಮೆ ಆಗುತ್ತೆ, ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಈಗಾಗಲೇ ಹೇಳ್ದಂಗೆ ನಾವು ನರ್ಸರಿಯಲ್ಲಿ ಎಲ್ಲಾ ಕ್ರಮಗಳನ್ನ ಅನುಸರಿಸ್ಕೊಬೇಕಾಗತ್ತೆ ಎಲ್ಲಾನು, ಅದನ್ನ ಮತ್ತೆ ಪುನರಾವರ್ತಿಸೋದ ಅವಶ್ಯಕತೆ ಇರಲ್ಲ. ನಾವು ಈ ಏಪಿಡ್ಸ್ ಅಂತ ಏನ್ ಹೇಳ್ತೀವಿ, ಸಸ್ಯ ಏನುಗಳು ಅಂತ ಹೇಳ್ತೀವಿ, ಅವುಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಿ ಅವುಗಳನ್ನ ಮಾನಿಟರ್ ಮಾಡಬೇಕಾಗತ್ತೆ. ನಾವು ಈಗಾಗಲೇ ತಿಳಿಸಿಕೊಟ್ಟಿದ್ವಿ, ಇದಕ್ಕೂ ಕೂಡ ಹಳದಿ ಬಲೆಗಳು ಕೆಲಸ ಮಾಡ್ತವೆ, ಹಳದಿ ಅಂಟು ಬಲೆಗಳನ್ನ ಬಳಸ್ಕೊಬಹುದು. ಅವುಗಳನ್ನ ಒಂದು ನಾವು ಗಮನಿಸಿ ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾಗಿರ್ತಕ್ಕಂತ ಈ ಇಮಿಡಾಕ್ಲೋಪಿಡ್ ಆಗ್ಬಹುದು, ಥೈಮೆಥಾಕ್ಸಮ್ ಆಗ್ಬಹುದು ಅಥವಾ ಅಸಿಪೇಟ್ ಆಗ್ಬಹುದು ಅಥವಾ ಡೈಮೆಥೋಯೇಟ್ ಆಗ್ಬಹುದು, ಈ ಒಂದು ರಾಸಾಯನಿಕಗಳನ್ನ ನಾವು ಬಳಸಿದ್ದೇ ಆದ್ರೆ ಸೊ ಈ ಒಂದು ಮೊಸಾಯಿಕ್ ನಂಜು ರೋಗನ ಹತೋಟಿ ಮಾಡಬಹುದು. ಅದಾದ್ಮೇಲೆ ಇತ್ತೀಚಿನ ದಿವಸಗಳಲ್ಲಿ ಈ ಮೆಣಸು ಮತ್ತೆ ದೊಣ್ಣೆ ಮೆಣಸು ಬೆಳೆಯುವ ಸಾಕಷ್ಟು ಕಡೆಗಳಲ್ಲಿ ಬರ್ತಾ ಇರತಕ್ಕಂಥ ಮತ್ತೊಂದು ರೋಗ ಏನಪ್ಪಾ ಅಂತಂದ್ರೆ ಎಲೆ ಮುದುಡು ನಂಜು ರೋಗ. ಇದು ಒಂಥರ ಹೇಳ್ಬೋದು ವಿಶ್ವವ್ಯಾಪಿ ಅಂತ ಅನ್ಬಹುದು, ಎಲ್ಲಾ ಕಡೆಗೂ ಬರ್ತದೆ, ಎಲ್ಲಾ ಬೆಳೆಗಳು ಹೆಚ್ಚು ಕಡಿಮೆ ಬಾಧಿಸ್ತಾ ಇದೆ. ಇದು ಕೂಡ ಹರಡ್ತಕ್ಕಂಥದ್ದು ಬಿಳಿ ನೊಣದ ಮುಖಾಂತರ, ಬೆಮಿಸೇಟಬ್ಯಾಸಿ ಅಂತ ಹೇಳ್ತೀವಿ, ಮುಟ್ಟುರು ರೋಗ ಅಂತ ಹೇಳ್ತೀವಿ, ಮಲ್ಲೆ ರೋಗ ಅಂತ ಹೇಳ್ತೀವಿ ಅಥವಾ ಬಿಂಗೆ ರೋಗ ಅಂತ ಕೂಡ ಹೇಳ್ತೀವಿ ವಿವಿಧ ಬೆಳೆಗಳಲ್ಲಿ. ಸೊ ಈ ಒಂದು ಎಲೆಗಳು ಗಾತ್ರ ಕಡಿಮೆ ಆಗುತ್ತೆ, ಎಲೆ ಮತ್ತು ಇಂಟರ್ನೋಡ್ಸ್ ಅಂತ ಏನ್ ಹೇಳ್ತೀವಿ ಎಲೆಗಳು ಹೂಗಳಿಂದ ಎಲೆಗಳಿರ್ತಕ್ಕಂಥ ಅಂತರ ಕಡಿಮೆ ಆಗುತ್ತದೆ, ಗಿಡದ ಗಾತ್ರ ಕಡಿಮೆ ಆಗುತ್ತೆ, ಗಿಡದ ಎತ್ತರ ಕಡಿಮೆ ಆಗುತ್ತೆ, ಆಮೇಲೆ ಸ್ಟರ್ಲಿಟಿ ಬಂಜೆತನ ಅಂತ ಹೇಳ್ತೀವಿ ಹೂಗಳಲ್ಲಿ ಅದು ಕೂಡ ಆಗುತ್ತೆ, ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ ಅಂತಂದು. ಸೊ ಈ ರೋಗದ ಹತೋಟಿಗೆ ನಾವು ಏನು ಟೊಮ್ಯಾಟೊ ಎಲೆ ಮುದುರ ನಂಜು ರೋಗಕ್ಕೆ ಏನು ನಾವು ಈ ಇಷ್ಟೊತ್ತಿಗಾಗಲೇ ನಾವು ತಿಳ್ಕೊಂಡ್ವಿ ಅದೇ ಎಲ್ಲಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ರೋಗದ ಹತೋಟಿಗೆ ಕೂಡ ಸೊ ಕೆಲಸ ಆಗುತ್ತೆ. ಇನ್ನ ಮುಖ್ಯವಾಗಿ ಈ ಬದನೆ ಬೆಳೆ ಅಂತ ತಾವು ಹೇಳಿದ್ರಿ, ಅದರಲ್ಲಿ ಏನು ಬದನೆ ಬೆಳೆಯಲ್ಲಿ ಬರ್ತಕ್ಕಂಥ ಕೆಲವೇ ನಂಜು ರೋಗಗಳಲ್ಲಿ ಅಂತಂದ್ರೆ ಸಣ್ಣೆಲೆ ರೋಗ ಅಂತ ಹೇಳ್ತೀವಿ ನಾವು, ಲಿಟ್ ಲೀಫ್ ಅಂತ ಹೇಳ್ತೀವಿ. ಇದು ಎಕ್ಸಾಕ್ಟ್ ಆಗಿ ನಾವು ನಂಜಾಣು ರೋಗ ಅಂತ ಅನ್ನಂಗಿಲ್ಲ, ನಂಜಾಣು ಗುಂಪಿಗೆ ಸೇರಿರ್ತಕ್ಕಂಥ ಒಂದು ರೋಗ ಕರ್ಕೊಂಡು ಬರ್ತದೆ, ಅದು ಫೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ. ಇದು ಹರಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಜಿಗಿ ಹುಳ ಲೀಫ್ ಆಪರ್ಸ್ ಅಂತ ಹೇಳ್ತೀವಿ. ಈ ಒಂದು ಲೀಫ್ ಆಪರ್ಸ್ ಗಳ ಒಂದು ಹಾವಳಿನ ನಾವು ಕಂಟ್ರೋಲ್ ಮಾಡಿದ್ದಾದ್ರೆ ಈ ಒಂದು ಸಣ್ಣೆಲೆ ರೋಗ ನಾವು ಹತೋಟಿ ಮಾಡಬಹುದು. ನರ್ಸರಿಯಲ್ಲಿ ನಾವು ಈಗಾಗಲೇ ತಿಳಿಸ್ತಕ್ಕಂಥ ಕ್ರಮಗಳನ್ನ ಅನುಸರಿಸಿ ಮುಖ್ಯ ಹೊಲದಲ್ಲಿ ಏನಾದ್ರೂ ಈ ರೀತಿ ರೋಗ ಬಂದ್ರೆ ಇದನ್ನ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಈ ಒಂದು ಲೀಪ್ ಆಪರ್ಸ್ ಅಂತ ಹೇಳ್ತೀವಿ, ಜಿಗಿ ಹುಳುಗಳು ಅಂತ ಹೇಳ್ತೀವಿ, ಅದನ್ನ ಹತೋಟಿ ಮಾಡಬೇಕು. ಅದ್ರ ಜೊತೆಗೆ ಮತ್ತೊಂದು ಒಂದು ರಾಸಾಯನಿಕವನ್ನು ಸಿಂಪರಣೆ ಮಾಡಬಹುದು, ಏನಪ್ಪಾ ಅಂತಂದ್ರೆ ಅದು ಟೆಟ್ರಾಸೈಕ್ಲಿನ್ ಅಂತ ಒಂದು ರಾಸಾಯನಿಕ ಇದೆ. ಟೆಟ್ರಾಸೈಕ್ಲಿನ್ ಪ್ರತಿ ಲೀಟರ್ ಗೆ ಅರ್ಧ ಗ್ರಾಮ್ ತರ ಮಿಶ್ರಣ ಮಾಡ್ಕೊಂಡು ಅಂದ್ರೆ 500 PPM ಅಂತ ಹೇಳ್ತೀವಿ, ಆ ರೀತಿ ಒಂದು ಮಿಶ್ರಣ ರೆಡಿ ಮಾಡಿಕೊಂಡು ಅದನ್ನ ತೋಟದಲ್ಲಿ ಸಿಂಪರಣೆ ಮಾಡಿದ್ರೆ ಈ ಒಂದು ರೋಗಗ್ರಸ್ತ ಗಿಡಗಳ ಸೊ ರಿಕವರಿ ಆಗ್ತವೆ. ತೀರಾ ಜಾಸ್ತಿ ಒಂದು ತೀವ್ರ ಪ್ರಮಾಣದಲ್ಲಿದ್ರೆ ಅದನ್ನ ಏನಪ್ಪಾ ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಗಿಡವನ್ನ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಿ ಮಾರನೇ ದಿವಸ ಆ ತರ ಗಿಡವನ್ನ ನಾವು ತೆಗೆದ್ರೆ ಬೇರೆ ಗಿಡಗಳಿಗೆ ಈ ಒಂದು ರೋಗ ಹರಡುವುದು ಸೊ ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಟೆಟ್ರಾಸೈಕ್ಲಿನ್ ಮತ್ತು ಕೀಟನಾಶಕ ಎರಡನ್ನು ಮಿಶ್ರ ಮಾಡಿ ಸಿಂಪರಣೆ ಕೂಡ ಸಿಂಪರಣೆ ಮಾಡಬಹುದು, ಕೆಲಸ ಮಾಡುತ್ತೆ. ತಾವು ಈ ಬೆಂಡೆ ಮತ್ತೆ ಹೀರೆಕಾಯಿನಲ್ಲೂ ಕೂಡ ರೋಗ ಬರುತ್ತೆ ಅಂತ ಒಳ್ಳೆ ಪ್ರಶ್ನೆ. ಈ ಬೆಂಡೆಕಾಯಿ ಮತ್ತೆ ಹೀರೆಕಾಯಿಯಲ್ಲಿ ಕೂಡ ಎರಡೂ ಇದರಲ್ಲೂ ಕೂಡ ಒಂದು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ನಂಜು ರೋಗ ಬರ್ತದೆ, ಅದು ನಾವು ಹೇಳ್ತೀವಿ ಬೆಗಮೋ ವೈರಸ್ ಅಂತ ಹೇಳ್ತೀವಿ, ಅದು ಅಂತಂದ್ರೆ DNA ವೈರಸ್ ಅಂತ ಹೇಳ್ತೀವಿ. ಅದು ಕೂಡ ಹರಡ್ತಕ್ಕಂಥ ಏನಪ್ಪಾ ಅಂತಂದ್ರೆ ಬೆಮಿಸಿಯಟಬೇಸೆ ಅಂತಕ್ಕಂಥ ಒಂದು ಬಿಳಿ ನೊಣದ ಮುಖಾಂತರ ಹರಡುತ್ತದೆ. ಇದರ ಹಾವಳಿ ಬೇಸಿಗೆಯಲ್ಲಿ ಜಾಸ್ತಿ ಇರ್ತದೆ, ರೋಗದ ತೀವ್ರತೆ ಕೂಡ ಜಾಸ್ತಿ ಇರ್ತದೆ. ಸಾಕಷ್ಟು ನೀವು ಯಾವುದೇ ಒಂದು ಈವನ್ ಸಂಕರಣ ತಳಿಗಳು ಈ ಮಾರ್ಕೆಟ್ ಅಲ್ಲಿ ಇದಾವೆ, ನಾವು ಎಲ್ಲಾ ಬೆಳೆಗಳಲ್ಲೂ ಕೂಡ ಈ ಒಂದು ರೋಗವನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು. ಹಾಗೇನೆ ಇದರಿಂದ ಸಾಕಷ್ಟು ಪ್ರಮಾಣದ ನಷ್ಟ ಕೂಡ ಉಂಟಾಗುತ್ತೆ. ಇವುಗಳ ನಿರ್ವಹಣೆಗೆ ನಾವು ಒಂದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ನಾವು ಅನುಸರಿಸಬಹುದು. ಏನಪ್ಪಾ ಅಂತಂದ್ರೆ ಹಳದಿ ಅಂಟು ಬಲೆಗಳನ್ನ ತೋಟದಲ್ಲಿ ನಾವು ಅಳವಡಿಸಿಕೊಂಡು ಬಿಳಿ ನೊಣಗಳ ಹಾವಳಿಯನ್ನು ಗಮನಿಸಿ ನಾವು ರಾಸಾಯನಿಕಗಳನ್ನ ಈಗಾಗಲೇ ತಿಳಿಸಿದಂಗೆ ಇರ್ತಕ್ಕಂತಹ ಅಂತರ್ವ್ಯಾಪಿ ಕೀಟನಾಶಕಗಳಾಗಬಹುದು, ಬೇವಿನ ಎಣ್ಣೆ ಆಗ್ಬೋದು ಅಥವಾ ಬೇವಿನ ಕಷಾಯ ಆಗ್ಬೋದು, ನಿಯಮಿತ ಹಂತರದಲ್ಲಿ ಒಂದು 12-15 ದಿವಸಗಳ ಅಂತರದಲ್ಲಿ ರೋಗ ವಾಹಕದ ಒಂದು ಆಕ್ಟಿವಿಟಿ ಮೇಲೆ ಗಮನಿಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ನೆನಪಿಟ್ಕೊಬೇಕು ರೈತರೆಲ್ಲಾನು, ಈ ಎಲ್ಲಾ ನಂಜು ರೋಗಗಳ ನಿರ್ವಹಣೆಗೆ ನಾವು ಏನೆಲ್ಲ ಕ್ರಮಗಳು ಕೈಗೊಳ್ತೀವಿ, ಮೊದಲನೇದಾಗಿ ಎಲ್ಲಾದರೂ ರೋಗಗ್ರಸ್ತ ಗಿಡ ಇದ್ದರೆ ಮೊದಲನೇದಾಗಿ ಅದನ್ನ ಈಗಾಗಲೇ ತಿಳಿಸಿದಂಗೆ ವೈಜ್ಞಾನಿಕವಾಗಿ ಮೊದಲು ತೆಗೆದು ಹೊರಗಡೆ ಹಾಕಿ, ಅದರಲ್ಲೂ ವಿಶೇಷವಾಗಿ ನೀವು ನಾಟಿ ಮಾಡಿದ ಪ್ರಾರಂಭಿಕ ಹಂತಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೋಗಗ್ರಸ್ತ ಗಿಡಗಳಿದ್ದರೆ ಯಾವುದೇ ರೀತಿಯ ಒಂದು ಅನುಮಾನ ಪಡೆದಂಗೆ ಮೊದಲನೇದಾಗಿ ರೋಗ ಬಂದಿದೆ ಅನ್ನೋದು ಖಾತ್ರಿ ಮಾಡಿಕೊಂಡು ಫಸ್ಟ್ ಆ ಗಿಡನ ತೆಗಿರಿ, ತದನಂತರ ನೀವೇನು ಇದೆಯೋ ಅದೆಲ್ಲ ಕ್ರಮಗಳನ್ನು ಅನುಸರಿಸ್ಕೊಳ್ಳಿ. ಸೊ ಇದಿಲ್ಲ ಅಂತಂದ್ರೆ ಆ ಒಂದು ರೋಗಕಾರಕ ಗಿಡ ಬೇರೆ ಗಿಡಗಳಿಗೆಲ್ಲದಕ್ಕೂ ಕೂಡ ರೋಗ ಹರಡಲಿಕ್ಕೆ ಇದಾಗುತ್ತೆ. ಇದು ಒಂದು ಅಂಟು ರೂಪದಲ್ಲಿ ಎಲ್ಲಾ ಕಡೆಗೂ ಹರಡ್ತಾ ಇರ್ತದೆ ಅಂತಂದು. ಹಾಗೇನೆ ಈ ಒಂದು ನಮ್ಮ ಬೆಂಡೆ ಬೆಳೆಯಲ್ಲಿ ಹಾಗೂ ಈ ಒಂದು ಹೀರೆಕಾಯಿಯಲ್ಲಿ ಕೂಡ ಈ ರೋಗ ಬರೋದ್ರಿಂದ ರೋಗಗ್ರಸ್ತಗಳನ್ನು ಗಿಡಗಳನ್ನು ಕಿತ್ತು ಫಸ್ಟ್ ಸೊ ನಾಶ ಮಾಡಿ ತದನಂತರ ಉಳಿದ ಕ್ರಮಗಳನ್ನ ಅನುಸರಿಸಿಕೊಂಡ್ರೆ ಈ ಒಂದು ರೋಗವನ್ನ ನಿರ್ವಹಣೆ ಮಾಡಬಹುದಾಗುತ್ತೆ. ಬೆಂಡೆ ಬೆಳೆಯಲ್ಲಿ ರೋಗದ ಲಕ್ಷಣಗಳು ಅಂತನ್ನೋದಾದ್ರೆ ರೋಗಗ್ರಸ್ತ ಗಿಡದಲ್ಲಿ ಬರ್ತಕ್ಕಂಥ ಹೊಸದಾಗಿ ಬರ್ತಕ್ಕಂಥ ಎಲೆಗಳು ಏನಿರ್ತವೆ, ಆ ಎಲೆಗಳಲ್ಲಿ ನರಗಳೆಲ್ಲಾನು ಪ್ರಾರಂಭಿಕ ಹಂತದಲ್ಲಿ ಹಳದಿ ಆಗ್ತವೆ, ಆ ನರಗಳ ಮಧ್ಯೆ ಇರ್ತಕ್ಕಂಥ ಜಾಗ ಮಾತ್ರ ಹಸಿರಾಗಿ ಇರ್ತದೆ, ಅದರಿಂದ ಗುರುತಿಸಬಹುದು ನೀವು ಎಲ್ಲೋವಿನ್ ಮೊಸಾಯಿಕ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ತದನಂತರ ಬರ್ತಕ್ಕಂಥ ಎಲೆಗಳು ಬೇಕಾದ್ರೆ ಸಂಪೂರ್ಣವಾಗಿ ಕೂಡ ಬೇಕಾದ್ರೂ ಹಳದಿ ಆಗ್ಬೋದು. ಆಮೇಲೆ ಎಲೆಗಳ ಕೆಳಭಾಗವನ್ನು ತಾವು ಗಮನಿಸಿದ್ದೇ ಆದ್ರೆ ಎಲೆಗಳ ನರಗಳಿಂದ ಸಣ್ಣ ಸಣ್ಣ ಎಲೆಗಳ ರೂಪದಲ್ಲಿ ಇರತಕ್ಕಂಥ ರಚನೆಗಳು ಕೂಡ ಹೊರಗಡೆ ಬರ್ತಾ ಇರ್ತವೆ, ಅದರಿಂದ ಒಂದು ನೀವು ಆ ಒಂದು ರೋಗವನ್ನ ಗುರುತಿಸಬಹುದು ಅಂತಂದು. ಹೀರೆಕಾಯಿನಲ್ಲೂ ಅದೇ ರೀತಿ, ಹೀರೆಕಾಯಿಯಲ್ಲಿ ಎಲೆ ಸಂಪೂರ್ಣವಾಗಿ ಹಳದಿ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲವು ಒಂದು ರೋಗಾಣುಗಳು ನಾವು ಸ್ಟ್ರೈನ್ಸ್ ಅಂತ ಹೇಳ್ತೀವಿ ಅಥವಾ ರೇಸಸ್ ಅಂತ ಹೇಳ್ತೀವಿ, ರೇಸಸ್ ಅಲ್ಲಿ ಬೇರೆ ರೀತಿಯ ರೋಗದ ಲಕ್ಷಣಗಳು ಬರ್ತವೆ. ಕೆಲವು ಒಂದು ಸ್ಟ್ರೈನ್ಸ್ ಸೈನಸ್ ಅಲ್ಲಿ ಎಲೆಯ ಕೆಳಭಾಗದಲ್ಲಿ ಅದು ರೋಗದ ತೀವ್ರತೆ ಯಾವ್ದು ಜಾಸ್ತಿ ಉಂಟು ಮಾಡುತ್ತೋ ಆ ರೀತಿಯಾಗಿರ್ತಕ್ಕಂತ ಸ್ಟ್ರೈನ್ ಏನಾದ್ರೂ ಇದ್ರೆ ಆ ಒಂದು ಎಲೆಯ ಕೆಳಭಾಗದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂತ ಸಣ್ಣ ಎಲೆ ರೂಪದಲ್ಲಿ ಬೆಳವಣಿಗೆಗಳನ್ನು ನಾವು ಕಾಣಬಹುದು. ಸೊ ಈ ರೀತಿಯ ಗಮನಿಸಿದ್ರೆ ಆ ಒಂದು ಗಿಡವನ್ನ ಮೊದಲು ನಾವು ಕಿತ್ತು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ತದನಂತರ ನಾವು ಉಳಿದಿರತಕ್ಕಂತಹ ಶಿಫಾರಸು ಕ್ರಮಗಳನ್ನು ನಾವು ಅನುಸರಿಸಿಕೊಳ್ಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಸಸ್ಯ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಬಿ